ಯಾವ್ಯಾವ ಎಷ್ಟು ಪ್ರಮಾಣದಲ್ಲಿ ಇರ್ತವೆ ಅದರ ಮಹತ್ವ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡ್ತಾ ಇದ್ದೇವೆ. ಸರ್ಕಾರ ಆಗಲಿ ರೈತರಾಗಲಿ ಮತ್ತು ಕಂಪನಿ ಕೂಡ ಬಹಳಷ್ಟು ಏನು ಕೇಳಿದ್ರು ಸಾವಯವ ಕೃಷಿ ಅಂತ ಇದೆ. ಈ ಸಾವಯವ ಕೃಷಿ ಅಂದ್ರೆ ಕೇವಲ ನಾವು ಹೊರಗಿನಿಂದ ಸಾವಯವ ಪದಾರ್ಥಗಳನ್ನು ತಂದು ಬೇಸಾಯ ಮಾಡಿದ್ರೆ ಸಾವಯವ ಆಗುದಿಲ್ಲ. ನಮ್ಮ ಜಮೀನಲ್ಲಿ ಏನು ನಾವು ಕೃಷಿ ವಸ್ತುಗಳು ಇರ್ತವೆ ಮತ್ತು ಏನಾದರೂ ಸಂಪನ್ಮೂಲಗಳು ಇರ್ತವೆ ಅವುಗಳನ್ನು ಬಳಕೆ ಮಾಡಿಕೊಂಡು ಮಾಡಿದಾಗ ಮಾತ್ರ ಸಾವಯವ ಕೃಷಿ ಆಗ್ತದೆ. ಈ ಕೆಲವು ರೈತರು ಹೇಳ್ತಾರೆ, ಇಲ್ರಿ ನಾವು ಈ ಸಾವಯವ ಒಂದು ನ್ಯೂಟ್ರಿಯಂಟ್ ಇದೆ ನಾ ತಂದಿದ್ದೀನಿ ಸಿಂಪಡಣೆ ಮಾಡಿದ್ದೀನಿ ಸಾವಯವ ಮಾಡ್ತಾ ಇದ್ದೀನಿ, ಅವೆಲ್ಲ ಆಗುದಿಲ್ಲ. ಯಾಕಂದ್ರೆ ಅವೆಲ್ಲ ಏನಾಗ್ತದೆ ಕ್ಷಣಿಕ ಆಗ್ಬಿಡ್ತದೆ. ನಾವು ಸುಸ್ಥಿರವಾಗಿ ಬಹಳ ವರ್ಷವರೆಗೆ ನಮ್ಮ ಕೃಷಿ ಸಾವಯವ ಆಗ್ಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂತ ಪರಿಕರಗಳನ್ನು ನಾವು ಬಳಕೆ ಮಾಡ್ಬೇಕು. ಅಂದ್ರೆ ನಮ್ಮಲ್ಲಿ ದೊರೆತಕ್ಕಂತ ಸಂಪನ್ಮೂಲಗಳನ್ನು ಬಳಕೆ ಮಾಡಿದಾಗ ಮಾತ್ರ ಸಾವಯವ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಕೂಡ ಈಗ ನಾವು ರಾಸಾಯನಿಕ ಗೊಬ್ಬರ ದೊರೆಯುವುದು ಕೂಡ ಬಹಳಷ್ಟು ಕಷ್ಟ ಆಗಿದೆ ಮತ್ತು ಅವುಗಳ ದರ ಕೂಡ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ನಾವು ನಮ್ಮ ಜಮೀನಿನಲ್ಲಿ ಹಂತ ಹಂತವಾಗಿ, ಯಾಕಂದ್ರೆ ಇದು ಒಂದೇ ದಿವಸ ಅಥವಾ ಕ್ಷಣಿಕವಾಗಿ ನಾವು ತಯಾರು ಮಾಡುವಂತ ಆಗುದಿಲ್ಲ, ಹಂತ ಹಂತವಾಗಿ ನಮ್ಮಲ್ಲಿ ದೊರೆತಕ್ಕಂತ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಈ ಕಾಂಪೋಸ್ಟ್ಗಳನ್ನು ತಯಾರು ಮಾಡುವುದು, ಸಾವಯವ ಗೊಬ್ಬರಗಳನ್ನು ತಯಾರು ಮಾಡಬೇಕು. ಅವುಗಳನ್ನ ನಾವು ತಯಾರು ಮಾಡಿದಾಗ ಏನಾಗ್ತದೆ ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಕೂಡ ಈಗ ನಾವು ಕಾಂಪೋಸ್ಟ್, ಯಾಕಂದ್ರೆ ನಮ್ಮ ಜಮೀನಲ್ಲಿ ಸಾಕಷ್ಟು ಕೃಷಿ ತ್ಯಾಜ್ಯಗಳು ದೊರೆಯುತ್ತವೆ. ಈಗ ಬೆಳೆ ಕಟಾವಾದ ನಂತರ ಕಬ್ಬಾಗಲಿ ಜೋಳ ಆಗಲಿ ಭತ್ತ ಆಗಲಿ ಹಲವಾರು ಸಾಕಷ್ಟು ಪ್ರಮಾಣದಲ್ಲಿ ಸಸ್ಯ ತ್ಯಾಜ್ಯಗಳು ನಮಗೆ ದೊರೆಯುತ್ತವೆ ಮತ್ತು ಈ ನಮ್ಮ ಜಾನುವಾರುಗಳಿಂದ ಕೂಡ ಸಾಕಷ್ಟು ತ್ಯಾಜ್ಯಗಳು ನಮಗೆ ದೊರೆಯುತ್ತವೆ. ಒಟ್ಟು ನಮ್ಮ ಭಾರತದಲ್ಲಿ ಸುಮಾರು 350 million tons ಅಷ್ಟು ಪ್ರತಿ ವರ್ಷ ನಾವು ಸಸ್ಯ ತ್ಯಾಜ್ಯಗಳನ್ನು ಉತ್ಪಾದನೆ ಆಗ್ತದೆ. ಇದನ್ನು ನಾವು ಸರಿಯಾಗಿ ಬಳಕೆ ಮಾಡಿದಾಗ ಸುಮಾರು 18,000 MW ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಬಹುದು. ಅಂದ್ರೆ ನಾವು ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಉತ್ಪಾದನೆ ಮಾಡುವ ಜೊತೆಗೆ ಇಷ್ಟೊಂದು ವಿದ್ಯುತ್ ಕೂಡ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಕೃಷಿ ತ್ಯಾಜ್ಯಗಳ ಮಹತ್ವ ಬಹಳಷ್ಟು ನಮ್ಮೆಲ್ಲರಿಗೂ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಅದನ್ನ ನಾವು ಸರಿಯಾಗಿ ನಾವು ಕೃಷಿಯಲ್ಲಿ ಬಳಕೆ ಮಾಡಿದಾಗ ಈ ಒಂದು ಸಮರ್ಪಕವಾಗಿ ನಾವು ವೈಜ್ಞಾನಿಕವಾಗಿ ನಾವು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ರೈತರಿಗೆಲ್ಲ ಗೊತ್ತು, ಇದೇನು ಹೊಸದೇನಲ್ಲ ಕಾಂಪೋಸ್ಟ್. ನಮ್ಗೆಲ್ಲ ರೈತರು ವರ್ಷ ವರ್ಷ ಏನು ಅಂದ್ರೆ ಬೆಳೆಯಲ್ಲಿ ಬರ್ತಕ್ಕಂತ ವೇಸ್ಟ್ ಅಂದ್ರೆ ತ್ಯಾಜ್ಯಗಳನ್ನು ಒಂದ್ ಕಡೆ ಹಾಕ್ತಾರೆ, ಅದನ್ನ ಮತ್ತೆ ಯುಗಾದಿ ಹಬ್ಬದ ನಂತರ ಅದನ್ನ ಬೇಸಾಯಕ್ಕೆ ಬಳಕೆ ಮಾಡ್ತಾರೆ. ಅದನ್ನೇ ನಾವು ವೈಜ್ಞಾನಿಕವಾಗಿ ಮಾಡುವಂತ ಪದ್ಧತಿ ಬೇಕಾಗ್ತದೆ. ಯಾಕಂದ್ರೆ ನಾವೆಲ್ಲ ಒಂದು ಹಳ್ಳಿ ಒಂದು ಇದೆ, ಹಾರುವ ತಿಪ್ಪೆ ಗೊಬ್ಬರ ತೇಲುವ ತಿಪ್ಪೆ ಗೊಬ್ಬರ ಅಂತ. ಹಾರುವ ಅಂತಂದ್ರೆ ಈಗ ಜೋರಾಗಿ ಹಾರಿ ಬಿಟ್ಟಾಗ ಎಲ್ಲ ತಿಪ್ಪೆ ಗೊಬ್ಬರ ಹಾರಿಬಿಡ್ತದೆ. ಮತ್ತೆ ಮಳೆ ಬಂದಾಗ ಏನಾಗ್ತದೆ ಅವೆಲ್ಲ ನೀರಲ್ಲಿ ತೇಲಿ ಹೋಗ್ಬಿಡ್ತಾವ. ಅದಕ್ಕೆ ಅದನ್ನೇ ನಾವು ವೈಜ್ಞಾನಿಕವಾಗಿ ನಾವು ಕೆಲವೊಂದು ಪದ್ಧತಿಗಳನ್ನ ಅನುಸರಿಸೋದ್ರಿಂದ ಈಗ ನಾವು ಉತ್ಕೃಷ್ಟವಾದ ನಾವು ಕಾಂಪೋಸ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಬರೀ ಕಾಂಪೋಸ್ಟ್ ಅಷ್ಟೇ ಅಲ್ಲ, ಇದರಲ್ಲಿ ಏನಿದೆ ಸಾಕಷ್ಟು ಪೌಷ್ಟಿಕಾಂಶಗಳು ಇರ್ತವೆ. ನಮ್ಗೆಲ್ಲ ತಿಳಿದಿರುವ ಹಾಗೆ ಎರಡು ತರ ಕಾಂಪೋಸ್ಟ್ ನಾವು ನಮಗೆ ಗೊತ್ತಿದೆ. ಅಂದ್ರೆ ನಮ್ಮ ಕೃಷಿಯಿಂದ ತಯಾರ ಮಾಡುವಂತ ಕಾಂಪೋಸ್ಟ್, ಅದಕ್ಕೆ ಫಾರ್ಮ್ ಕಾಂಪೋಸ್ಟ್ ಅಂತೀವಿ. ಇನ್ನು ಕೆಲವು ಸಿಟಿ ಪ್ರದೇಶದಲ್ಲಿ ಸಾಕಷ್ಟು ಮನೆಯಲ್ಲಿ ಈ ಕಿಚನ್ ಇಂದ ಬರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥದ್ದು ಅವೆಲ್ಲ ಏನಾಗಿದೆ ಅದು ಸಿಟಿ ಕಾಂಪೋಸ್ಟ್ ಅಂತಾರೆ. ಅಂದ್ರೆ ಪಟ್ಟಣ ಕಾಂಪೋಸ್ಟ್, ಸಿಟಿ ವೇಸ್ಟ್ ಬಳಕೆ ಮಾಡ್ಕೊಂಡು. ಇನ್ನು ನಮ್ಮ ಕೃಷಿ ಕಾಂಪೋಸ್ಟ್ ಅಂದ್ರೆ ಫಾರ್ಮ್ ಕಾಂಪೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ 1 ton ನಾವು ನಮ್ಮ ಹತ್ರ ವೇಸ್ಟ್ ಇದ್ರೆ ಅದರಲ್ಲಿ ಏನಿರುತ್ತೆ 5 kg ಸಾರಜನಕ, 1.5 kg ರಂಜಕ ಮತ್ತು 5 kg ಪೊಟ್ಯಾಸ ನಮ್ಮ ಪೌಷ್ಟಿಕಾಂಶ ದೊರುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಲಘು ಪೌಷ್ಟಿಕಾಂಶಗಳು ಕೂಡ ದೊರೆಯುತ್ತೆ. ನಾವು ಬರೀ ರಾಸಾಯನಿಕ ಗೊಬ್ಬರ ಅಂದ್ರೆ ನಾವು ಸಾರಜನಕ ರಂಜಕ ಅಥವಾ ಪೊಟ್ಯಾಸ್ ಅಷ್ಟೇ ಸಿಗ್ತದೆ. ಆದ್ರೆ ಈ ನಮ್ಮ ಕಾಂಪೋಸ್ಟ್ ಅಲ್ಲಿ ಸಾರಜನಕ ರಂಜಕ ಪೊಟ್ಯಾಸ್ ಜೊತೆಗೆ ಲಘು ಪೌಷ್ಟಿಕಾಂಶಗಳು ಕೂಡ ದೊರೆಯುತ್ತೆ. ಮತ್ತೆ ಸಿಟಿ ಕಾಂಪೋಸ್ಟ್ ಅಲ್ಲಿ ಇದ್ರ ಪ್ರಮಾಣ ಇನ್ನೂ ಹೆಚ್ಚಿಗೆ ಇರ್ತದೆ. ಯಾಕಂದ್ರೆ ಎಲ್ಲಾ ಮಿಕ್ಸರ್ ಆಗಿ ಮಿಶ್ರಣವಾಗಿರೋದ್ರಿಂದ 1 ton ವೇಸ್ಟ್ ಇಂದ ಸುಮಾರು 14 kg ಸಾರಜನಕ ಪಡ್ಲಿಕ್ಕೆ ಸಾಧ್ಯ ಇದೆ ಮತ್ತು 10 kg ರಂಜಕ ಪಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಇನ್ನು 14 kg ಪೊಟ್ಯಾಸ್ ಪಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ನಮ್ಮ ಕಾಂಪೋಸ್ಟ್ ಅಲ್ಲಿ ಸಾಕಷ್ಟು ಅಂದ್ರೆ ಉತ್ಕೃಷ್ಟವಾದ ಪೌಷ್ಟಿಕಾಂಶಗಳು ಇರ್ತವೆ. ಅದನ್ನ ನಾವು ಸರಿಯಾಗಿ ಪದ್ಧತಿಯಲ್ಲಿ ಬಳಕೆ ಮಾಡಿದಾಗ ನಮಗೆ ಒಳ್ಳೆ ಒಂದು ಗೊಬ್ಬರ ಪಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಖ್ಯವಾಗಿ ಕಾಂಪೋಸ್ಟ್ಗೆ ಬಂದಾಗ ಸಾಕಷ್ಟು ನೀವಂದಂಗೆ ಪ್ರತಿ ವರ್ಷನೂ ಸಾಕಷ್ಟು ಕೃಷಿ ತ್ಯಾಜ್ಯಗಳು ಬರ್ತಿರ್ತವೆ. ಅದನ್ನ ಸರಿಯಾಗಿ ಬಳಸಿ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ತಕ್ಕಂತ ಒಂದು ವಿಧಾನ ಗೊತ್ತಿಲ್ಲ ನಮ್ಮ ರೈತರಿಗೆ. ಹಂಗೆ ಎಲ್ಲ ಮೂಲ ಹೋಗದಿರ್ತಾರೆ, ಅದ್ರ ಮೇಲೆ ಮಣ್ಣು ಒಗಿತಾರೆ, ಕೊಳತದ ಅರ್ಧ ಬರ್ದ ಕೊಳಿತದ, ಹಾಗೆ ಹಾಕುದು ಹಾಕ್ತಿರ್ತಾರೆ, ಇಲ್ಲಿ ಹಂಗೆ ಬಿಟ್ಬಿಡ್ತಿರ್ತಾರೆ. ಅದನ್ನ ಈ ಬಂದಂತ ಕೃಷಿ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡತಕ್ಕಂತ ಪದ್ಧತಿಗಳು ಯಾವ್ಯಾವ ಅದಾವ ಅಂತ. ಈಗ ರೈತ ಬಾಂಧವರಿಗೆ ಕಾಂಪೋಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಒಂದು ಸೂಕ್ಷ್ಮ ಜೀವಿಗಳ ಮೂಲಕ ಪರಿವರ್ತನೆ ಮಾಡೋದು, ಕೊಳಿಸಿ ಅದನ್ನ ಗೊಬ್ಬರ ಮಾಡೋದು, ಗೊಬ್ಬರ ಮಾಡೋದು, ಅದು ನೈಸರ್ಗಿಕವಾಗಿ ಆಗ್ತಾ ಇರ್ತದೆ. ನಮಗೆ ಗೊತ್ತಿರಲ್ಲ, ಅದನ್ನೇ ನಾವು ಇನ್ನಷ್ಟು ವೈಜ್ಞಾನಿಕವಾಗಿ ಮಾಡಿದಾಗ ಏನಾಗ್ತದೆ, ನಾವು ಒಳ್ಳೆಯ ಒಂದು ಉತ್ಕೃಷ್ಟವಾದ ಗೊಬ್ಬರ ಪಡ್ಲಿಕ್ಕೆ ಸಾಧ್ಯ ಇದೆ. ಹಲವಾರು ಸಂಶೋಧನೆಗಳ ಮೂಲಕ ನಾವು ವಿಧಾನಗಳ ಕೊಯಿಮತ್ತರು ಅಂತ ವಿಧಾನ ಇದೆ, ಅಂದ್ರೆ ತಮಿಳುನಾಡದವರು ಜನ ಅಭಿವೃದ್ಧಿಪಡಿಸಿದ್ದಾರೆ. ಬೆಂಗಳೂರು ಪದ್ಧತಿ ಅಂತಿದೆ, ಬೆಂಗಳೂರು ವಿಜ್ಞಾನಿಗಳು ಮಾಡಿದ್ದಾರೆ, ಮತ್ತೆ ಇಂದೋರ್ ಪದ್ಧತಿ ಅಂತಿದೆ, ಇನ್ನು ಹಲವಾರು. ಈ ಎರೆಹುಳು ಕೂಡ ಅದೊಂದು ಕಾಂಪೋಸ್ಟ್, ಎರೆ ಹುಳಗಳನ್ನು ಬಳಕೆ ಮಾಡಿಕೊಂಡು ಈ ಗೊಬ್ಬರವನ್ನು ತಯಾರಿಸೋದು, ಎರೆಗೊಬ್ಬರ, ಎರೆಗೊಬ್ಬರ. ಈಗ ನಾವು ಕೊಯಿಮತ್ತರ ವಿಧಾನದಲ್ಲಿ ಏನಪ್ಪಾ ಅಂತದ್ ಏನು ಹಿಂಗೆ ಮಾಡ್ಬೇಕಂತೇನಿಲ್ಲ. ಈಗ ನಾವೇ ರೈತರಿಗೆ ಈ ರೀತಿ ಮಾಡ್ಬೇಕಂತಂದಾಗ ಸ್ವಲ್ಪ ಜಿಜ್ಞಾಸೆಯಲ್ಲಿ ಇರ್ತಾರೆ. ಆದಷ್ಟು ನಮ್ಮಲ್ಲಿ ದೊರೆಯುವಂತ ವಸ್ತುಗಳನ್ನು ಒಂದು ಲೇಯರ್ ಲೇಯರ್ ಬಾಯ್ ಇಷ್ಟೇ ಉದ್ದ ಇದ್ದ ಎಷ್ಟು ಆಗಂಗಿಲ್ಲ. ಸಾಮಾನ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ 4-5 meter ಉದ್ದ, ಮತ್ತು 1-2 meter ಒಂದು ಅಗಲ, ಮತ್ತು 1-2 meter ಆಳ ಅಥವಾ ಎತ್ತರ, ಇಂತ ಪಿಟ್ಟರ್ ಮಾಡ್ಬೇಕು. ಅಥವಾ ಏನಾದ್ರೂ ಇನ್ನು ನಮ್ಮ ಹತ್ರ ದುಡ್ಡು ಇದ್ರೆ ಪಸಿಗಳನ್ನ ಹಾಕಿ ಕಾಂಪೋಸ್ಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಕಟ್ಟಿಗಳು, ಬಂಬು ಕಟ್ಟಿಗಳನ್ನು ಉಪಯೋಗ ಮಾಡ್ಕೊಂಡು ಎಲ್ಲೆಲ್ಲಿ ಸಾಧ್ಯತೆ. ಈಗ ಬೇರೆ ಕಡೆ ಎಲ್ಲ ಕೆಲವೊಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಬಂಬು ಕಟ್ಟಿಗಳನ್ನು ಕಟ್ಟಿ ಅದರಲ್ಲಿ ಕಾಂಪೋಸ್ಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ನಮ್ಗೆ ಎಷ್ಟು ಸಾಧ್ಯ ಇದೆ, ನಮ್ಮಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು. ಇಲ್ಲಿ ನಾವು ಕೊಯಿಮತ್ತರ ವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಮೊದಲಿಗೆ ನಾವು ಕೃಷಿ ತ್ಯಾಜ್ಯಗಳು ಒಂದ್ ಕಡೆ ತೆಗೆದುಕೊಳ್ಬೇಕು, ಅದನ್ನ ನಾವು ಲೇಯರ್ ಬೈ ಲೇಯರ್ ಹಾಕೋತ ಹೋಗ್ಬೇಕು. 10 centimeter 20 centimeter ಒಂದು ಲೇಯರ್ ಲೇಯರ್ ಹಾಕೊಂಡು ಅದಕ್ಕೆ ಏನ್ ಮಾಡ್ಕಪ್ಪ ಅಂತಂದ್ರೆ, ಈ ಸಗಣಿ ರಾಡಿ, ಸಗಣಿ ರಾಡಿ ಆಗ್ಲಿ, ಆಮೇಲೆ ಈ ಬೋನ್ ಮೀಲ್ ಅಂದ್ರೆ ಮೂಳೆ ಪುಡಿ ಇರ್ತಾವಲ್ಲ, ಅಂತವನ್ನು ನಾವು ಅದ್ರ ಮೇಲೆ ಸಿಂಪಡಣೆ ಮಾಡ್ಬೇಕು ಲೇಯರ್ ಬೈ ಲೇಯರ್. ಸುಮಾರು 1 meter ಎತ್ತರವರೆಗೆ ನಾವು ಇದು ಲೇಯರ್ ಬೈ ಲೇಯರ್ ನಾವು ಹಾಕೊಳ್ಬೇಕು. ನಂತರ ಈ 1 meter ಆದ್ಮೇಲೆ ಏನ್ ಮಾಡ್ಬೇಕು, ನಾವು ಕೆಸರಿನ ರಾಡಿ, ಕೆಸರನ್ನು ಏನ್ ಮಾಡ್ಬೇಕು, ಈ ಮಣ್ಣನ್ನು ಕೆಸರಿನ ರಾಡಿ ಮಾಡ್ಕೊಂಡು ಅದ್ರ ಮೇಲೆ ಲೇಯರ್ ಮಾಡ್ಬೇಕು. ಅಂದ್ರೆ ಗಾಳಿ ಆಡ್ಬಾರ್ದು, ಯಾಕಂದ್ರೆ ಮೇನ್ ಕಡೆ ನಾವು ಮಾಡಿದಾಗ ಏನಾಗ್ತದೆ, ಇಮಿಡಿಯೇಟ್ ಗಾಳಿ ಆಡಿದಾಗ ಏನಾಗ್ತದೆ, ಕೊಳೆತು ಬಿಡ್ತದೆ. ಕಳಿ ಅದನ್ನ ಕಳಿಬೇಕು, ನಾವ್ ಹ್ಯಾಂಗ ಉಪ್ಪಿನಕಾಯಿ ಹ್ಯಾಂಗ ಕಳಿತಾವಲ್ಲ ಆ ರೀತಿ ಕಳಿಬೇಕು, ಕಳಿಬಾರ್ದು. ಅದಕ್ಕೆ ನಾವು ಒಂದು ಗಾಳಿ ಆಡಲಾದಂಗೆ ಮೇಲೆ ಒಂದು ಕೆಸರಿನ ರಾಡಿ ಪದರವನ್ನು ಹಾಕ್ಬೇಕು. ಇದನ್ನು ಸುಮಾರು 8-10 weeks ಬಿಡ್ಬೇಕು. ಆಮೇಲೆ ನಂತರ ಅದು ಸ್ವಲ್ಪ ಮಣ್ಣಿನ ಲೇಯರ್ ಅನ್ನ ತೆಗಿಬೇಕು. ಮತ್ತೆ ಅದನ್ನ ಏನ್ ಮಾಡ್ಬೇಕು, ತೆಗೆದ ಎಲ್ಲ ಸರಿಯಾಗಿ ಮಿಶ್ರಣ ಮಾಡ್ಕೊಂಡು ಮತ್ತೆ ನಾವು ನೆರಳಿನಲ್ಲಿ ಒಂದು ಗುಂಪೆ ಹಾಕ್ಬೋದು. ಅದನ್ನೆಲ್ಲ ತೆಗೆದು ಮತ್ತೆ ನೆರಳಲ್ಲಿ ಹಾಕ್ಬೇಕು. ನೆರಳಲ್ಲಿ ಗುಂಪೆ ಹಾಕ್ಬೋದು, ಗುಂಪೆ ಹಾಕಿ ಅದನ್ನ ನಾವು ಮತ್ತೆ 1 ತಿಂಗಳ ನಂತರ ಅದನ್ನು ಬಳಕೆ ಮಾಡ್ಲಿಕ್ಕೆ ಬಳಕೆ ಮಾಡ್ಬೋದು. ಅದು ಕೊಳತ್ ಬಿಡ್ತದ ಅಂತೀರಿ? ಕಳಿಸ್ಬಿಟ್ಟಿರ್ತದೆ, ಒಳ್ಳೆ ಸುವಾಸನೆ ಬರ್ತದೆ ಅದು, ಅದರಿಂದ ನಮ್ಗೆ ಗೊತ್ತಾಗ್ತದೆ ಇದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗಿರ್ತದೆ. ಅದನ್ನ ನಾವು ಮತ್ತೆ ನಾವು ಕೃಷಿಗೆ ನಾವು ಬಳಕೆ ಮಾಡ್ಬೋದು. ಇಂದೋರ್ ಮೆಥಡ್ ಅಂತಿದೆ, ನಾವು ಅವ್ರು ಕೂಡ ಒಂದು ಬೇರೆ ವಿಧಾನಗಳನ್ನು ಹೇಳಿದ್ದಾರೆ. ಏನ್ ಮಾಡಕ್ಕೋ ಅಂದ್ರೆ, ಸಾಮಾನ್ಯವಾಗಿ ನಾವು ಈ ದನಕಾಳು ಕಟ್ಟಿರ್ತೇವೆ ಕೊಟ್ಟಿಗೆಯಲ್ಲಿ, ಅಲ್ಲಿ ನಾವು ಏನು ವೇಸ್ಟ್ ಹಾಕಿರ್ತೇವಲ್ಲ ಅದನ್ನ ಬಳಕೆ ಮಾಡಿ ಉತ್ಪಾದನೆ ಮಾಡುವಂಥದ್ದು. ಅದನ್ನು ನಾವು ಲೇಯರ್ ಬೈ ಲೇಯರ್ ಒಂದು ನಾವು ಹಾಕ್ಬೇಕು. ಅದ್ರ ಮೇಲೆ ನಾವು ಹೆಚ್ಚಿಗೆ ಏನ್ ಮಾಡಬೇಕು, ಈ ದನಕರಗಳ ಮೂತ್ರ ಇರ್ತಲ್ಲ ಅದನ್ನ ಹೆಚ್ಚಿಗೆ ಗಂಜಲನ್ನ ಹೆಚ್ಚಿಗೆ ಬಳಕೆ ಮಾಡ್ಬೇಕು. ಅದನ್ನ ಲೇಯರ್ ಬೈ ವೇಸ್ಟ್ ಅನ್ನ ಹಾಕಿ ಒಂದ್ ಕಡೆ ಹಾಕ್ಬೇಕು. ಅದನ್ನ ನಾವು 15 ದಿನಗಳವರೆಗೆ ಹಂಗೆ ಬಿಡ್ಬೇಕು. ಅದನ್ನ ಮತ್ತೆ ನಾವು ಲೇಯರ್ ಬೈ ಎಷ್ಟು ಹಂಗೆ ತುಂಬ್ತಾ ಇರ್ಬೇಕು ದಿವಸ. ಈ ಕೃಷಿ ತ್ಯಾಜ್ಯಗಳು ಏನ್ ಬಂದಿರ್ತಾವಲ್ಲ, ಎದುರಾಗಿರ್ತಾವಲ್ಲ, ಅವನ್ನು 15 ದಿನಗಳಿಗೆ ತುಂಬ್ತಾ ಇರ್ಬೇಕು. ನಂತರ ಅದನ್ನ ನಾವು 1 meter ಎತ್ತರವಾಗಿ ತುಂಬಿದ ನಂತರ 1 ತಿಂಗಳು ಬಿಡ್ಬೇಕು. ಅದಕ್ಕೆ 1 ತಿಂಗಳ ನಂತರ ಮತ್ ನಾವು ಎಲ್ಲ ಸರಿಯಾಗಿ ಮಿಶ್ರಣ ಮಾಡಿ ಟರ್ನ್ ಮಿಶ್ರಣ ಮಾಡ್ಬೇಕು. ಅದನ್ನ ಮತ್ ನಾವು 1 ತಿಂಗಳ ಇಲ್ಲ ಟರ್ನ್ ಮಿಶ್ರಣ ಮಾಡಿದ ನಂತರ ಮತ್ತೆ 1 ತಿಂಗಳ ನಂತರ ಉಪಯೋಗಿಸ್ಬೇಕು. ಅಂದ್ರೆ ಮೊದ್ಲಿಗೆ ನಾವು ಏನಪ್ಪಾ ಅಂದ್ರೆ, ಯಾವ್ದೇ ಗಾಳಿ ಆಡಲಾರ್ದೆ ಅದನ್ನ ನಾವು ತಯಾರು ಮಾಡ್ಬೇಕು. ನೆಕ್ಸ್ಟ್ ಅದನ್ನ ಸ್ವಲ್ಪ ಗಾಳಿಗೆ ಬಿಟ್ಟು ಅದನ್ನ ನಾವು ಈ ಕಾಂಪೋಸ್ಟ್ ಅನ್ನ ಬಳಸಲಿಕ್ಕೆ ಚೆನ್ನಾಗಿರ್ತದೆ ಉಪಯೋಗ. ಇನ್ನೊಂದು ಪದ್ಧತಿ ಅಂದ್ರೆ ಬೆಂಗಳೂರು ಪದ್ಧತಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಒಣಗಿದ ತ್ಯಾಜ್ಯಗಳನ್ನು ಉಪಯೋಗಿಸುವಂತದ್ದು, ಜಾಸ್ತಿ ಒಣಗಿದ ತ್ಯಾಜ್ಯಗಳನ್ನ ನಾವು ಬಳಕೆ ಮಾಡುವಂಥದ್ದು. ಒಣಗಿದ ತ್ಯಾಜ್ಯಗಳನ್ನು ಲೇಯರ್ ಬೈ ಲೇಯರ್ ಹಾಕೋತ ಹೋಗ್ಬೇಕು. ಸುಮಾರು 25 centimeter ಒಂದು ಲೇಯರ್, ಅಂದ್ರೆ 25 centimeter 1 inch 1 inch ಎಲ್ಲ ಒಣಗಿದ ತ್ಯಾಜ್ಯಗಳನ್ನ ಹಾಕ್ಬೇಕು. ಅದ್ರ ಮೇಲೆ ನಾವು ಸಗಣಿ ರಾಡಿನ ಸಿಂಪಡಣೆ ಮಾಡ್ಬೇಕು. ಬೆಂಗಳೂರು ಪದ್ಧತಿಯಲ್ಲಿ ಏನ ತೆಗ್ ತೆಗಿಬೇಕಂತೀರ? ಹೆಂಗೆ ಮತ್ ನೀವು ಇಲ್ಲಿ ತೆಗ್ ತೆಗಿಬಹುದು ಅಥವಾ ಪಿಟ್ಟು ಮಾಡ್ಕೋಬಹುದು, ಪ್ರೆಷರ್ ಇರ್ತಾವಲ್ಲ ಅದ್ರಿಂದ ಮಾಡ್ಕೋಬಹುದು. ಅಲ್ಲಿ ಲೇಯರ್ ಬೈ ಹಾಕೊಂಡು ಒಂದು 1 inch ಎತ್ತರ ಆದ ನಂತರ ಮತ್ತೆ ಈ ಸಗಣಿ ರಾಡಿಯನ್ನು ಸಿಂಪಡಣೆ ಮಾಡ್ಬೇಕು. ಪೂರ್ತಿ ಒಂದು ಅರ್ಧ ಮೀಟರ್ ವರೆಗೆ ಅಂದ್ರೆ ಎರಡ್ ಮೂರ್ ಲೇಯರ್ ಆಗ್ತದೆ. ಎರಡ್ ಮೂರ್ ಲೇಯರ್ ತರ ಹದಿನೈದು ದಿನಕ್ಕೆ ಹಂಗೆ ಬಿಡಬೇಕು. ಅದನ್ನ ಅದ ನಂತರ ಅದೇನ್ ಮಾಡಬೇಕು, ನಾವು ಮಣ್ಣಿನ ರಾಡಿಯನ್ನ ಅದ್ರ ಮೇಲೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಅಂತ ಇದು ಏನಪ್ಪಾ ಅಂತಂದ್ರೆ ಸುಮಾರು ಐದ್ ತಿಂಗಳವರೆಗೆ ಬಿಡ್ಬೇಕಿದ್ದು. ಹಂಗೆ ಗಾಳಿ ಆಡಬಾರ್ದು, ಇದಕ್ಕೆ ಗಾಳಿ ಆಡಬಾರ್ದು. ಅಕಸ್ಮಾತ್ ಸ್ವಲ್ಪ ಗಾಳಿ ಬೇಕಾದ್ರೆ ಅದಕ್ಕೊಂದು ಪೈಪ್ ಹಾಕ್ಬೇಕು, ಪೈಪ್ ಹಾಕಿ ಸ್ವಲ್ಪ ಗಾಳಿ ಬಿಡಬೇಕು. ಏನಾದ್ರೂ ವಾಸನೆ ಬರ್ತಾ ಇದ್ರೆ ನೀರು ಗೀರು ಏನು ಹೊಡಿದ್ ಬೇಕಾಗಿಲ್ಲ ಅದಕ್ಕೆಲ್ಲ, ಅಂದ್ರೆ ನೀರ್ ಸಿಂಪಡಣೆ ನಾವು ಮಾಡ್ತಾ ಇರ್ತೇವೆ. ಅದನ್ನ ಹಾಕಿ ಬಿಟ್ಟು ಬಿಟ್ಟಿರ್ತೇವೆ. ಇದು ಐದ್ ತಿಂಗಳ ನಂತರ ಇದು ಒಂದು ಉತ್ಕೃಷ್ಟವಾದ ಗೊಬ್ಬರ ಆಗಿರ್ತದೆ. ಇಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಹೆಚ್ಚಿಗೆ ನಾವು ಒಂದು ಬಯೋಮಾಸ್ ಹೆಚ್ಚಿಗೆ ಕಾಂಪೋಸ್ಟ್ ಪಡ್ಲಿಕ್ಕೆ ನಾವು ಸಾಧ್ಯತೆ ಇದೆ ಬೇರೆ ವಿಧಾನಕ್ಕೆ. ಬೆಂಗಳೂರು ಪದ್ಧತಿ ಹೆಚ್ಚಿನ ಒಂದು ನಾವು ಯಾಕಂದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಏನಂಗಿಲ್ಲ ಇಷ್ಟೇ. ಅಂದ್ರೆ ಭೂಮಿಯಲ್ಲಿ ಎಷ್ಟು ಆಳವರೆಗೆ ಚೆಕ್ ಮಾಡ್ಬೇಕಂತ ಇದಕ್ಕೆ? ಸುಮಾರು ಒಂದು ಅರ್ಧ ಮೀಟರ್. ಅರ್ಧ ಮೀಟರ್ ಅಂದ್ರೆ ಒಂದೂವರೆ ಫೂಟ್ ಆತು. ಒಂದೂವರೆ ಫೂಟ್ ಒಂದೂವರೆ ಫೂಟ್ ಇಂದ ಎರಡು ಫೀಟ್ ಎರಡು ಫೀಟ್ ನಡೀತದೆ. ಈ ರೀತಿ ನಾವು ಈ ಪದ್ಧತಿಗಳು ಇದೇ ರೀತಿ ಮಾಡೋಕ್ಕಿಂತ ಒಂದು ಆದಷ್ಟು ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಮೊದಲಿಗೆ ಗಾಳಿ ಆಡದ ನೋಡ್ಕೋಬೇಕು. ನಂತರ ನಾವು ಗಾಳಿ ಆಡಿದ್ರೆ ಏನ್ ತೊಂದ್ರೆ, ಯಾಕಂದ್ರೆ ಇದು ಎಲ್ಲ ಆನ್ಯರಿಕ್ ಕಂಡೀಷನ್ ಅಲ್ಲಿ ನಾವು ಉತ್ಪಾದನೆ ಮಾಡುವಂತಿರುತ್ತದೆ. ಅದಕ್ಕೆ ಈ ಪದ್ಧತಿಗಳನ್ನು ಅನುಸರಿಸಿದ್ರೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅವಾಗ ಅವಾಗ ನಾವು ಕೆಸರಿನ ಗಾಡಿ ತೆಗೆದ ನಂತರ ಸ್ವಲ್ಪ ನಾವು ನೀರನ್ನು ಸಿಂಪಡಣೆ, ನೀರ್ ಅಥವಾ ಈ ಗಂಜಲನ್ನು ಬಿಸಿಲನ್ನು ಸಿಂಪಡಣೆ ಮಾಡಿದ್ರೆ ಬೇಗನೆ ನಾವು ಗೊಬ್ಬರ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ಹಳ್ಳಿಯಲ್ಲಿ ರೈತರು ಏನ್ ಮಾಡ್ತಾರೆ, ಸುಮಾರು ಒಂದು ನಾಲ್ಕು ಫೂಟ್ ಐದು ಫೂಟ್ ವರೆಗೆ ದೊಡ್ಡದೊಂದು ಚೌಕಾಕಾರವಾಗಿ ಗುಂಡಿಯನ್ನು ತೆಗಿತಾರೆ. ಆ ಗುಂಡಿಯಲ್ಲಿ ಎಲ್ಲಾ ಕಸಗಳನ್ನು ತುಂಬಿ ತುಂಬಿ ತುಂಬಿ ಮೇಲ್ಗಡೆ ಸಗಣಿ ರಾಡಿ ಅಥವಾ ಮಣ್ಣನ್ನ ಹಾಕ್ಬಿಡ್ತಾರೆ. ಇದು ಹೇಗಂತಿರ್ತಾವ? ಇದು ತಿಪ್ಪೆ ಗೊಬ್ಬರ ಸಾಕಷ್ಟು ಅದರಲ್ಲಿ ಏನಾಗ್ತದೆ, ಈ ಒಂದು ಕ್ರಿಯೆ ಈ ಕಾಂಪೋಸ್ಟಿಂಗ್ ಕ್ರಿಯೆ ಆಗ್ತಾ ಇರಂಗಿಲ್ಲ. ಯಾಕಂದ್ರೆ ಸುಮ್ನೆ ಅವ್ರು ಯಾವ್ದು ಜನರಲ್ ಆಗಿ ಹಂಗೆ ಹಾಕೋತ ಹೋಗ್ತಾ ಇರ್ತಾರೆ, ಪ್ಲಾಸ್ಟಿಕ್ ಮಿಕ್ಸ್ ಆಗಿರ್ತದೆ, ಅದ್ರ ಹೀಟ್ ಜನರೇಟ್ ಆಗ್ತದೆ ಹಂಗೆಲ್ಲ. ಆಮೇಲೆ ಕೆಲವೊಂದ್ ಕಡೆ ಏನಾಗಿದೆ, ನೀರು ಮಳೆ ನೀರು ಬಂದಿಲ್ಲ ಒಂದೇ ಕಡೆ ಕೊಳ್ತು ಬಿಡ್ತದೆ, ಅವೆಲ್ಲ ತ್ಯಾಜ್ಯಗಳು ಕೊಳ್ತು ಬಿಡ್ತಾರೆ. ಒಂಥರ ಗಟ್ಟಿ ಒಂಥರ ರಾಡಿಗತೆ ಆಗ್ಬಿಡುತ್ತೆ, ರಾಡಿ ಆಗ್ಬಿಡ್ತದೆ, ರಾಡಿ ಆಗಿ ಅದ್ರ ಸೂಕ್ಷ್ಮ ಜೀವಗಳು ಕೂಡ ಸಂಖ್ಯೆ ಕೂಡ ಕಡಿಮೆ ಕಡಿಮೆ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಈ ಒಂದು ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಈ ಸೂಕ್ಷ್ಮ ಜೀವಗಳ ಸಂಖ್ಯೆ ಹೆಚ್ಚಾಗಿ ಬೇಗನೆ ಒಂದು ಕಳೆಯುವ ಪ್ರಕ್ರಿಯೆ ಜಾಸ್ತಿ ಆಗ್ತದೆ. ಅಂದ್ರೆ ಗುಂಡಿ ಯಾವತ್ತು ಬಹಳಷ್ಟು ಆಳವಾಗಿ ಇರಬಾರ್ದು ಅಂತಿರ್ತಾವ? ಬಹಳಷ್ಟು ಆಳವಾಗಿ ಇರಬಾರ್ದು, ಮ್ಯಾಕ್ಸಿಮಮ್ ಒಂದು 1 meter. ಆದಷ್ಟು ನಾವು ಇನ್ನು ಈ ಕಾಂಪೋಸ್ಟ್ ಎತ್ತರ ಪ್ರದೇಶದಲ್ಲಿ ಮಾಡಿದ್ರೆ ಬೆಸ್ಟ್. ಹೈಟ್ ಮಾಡಿದ್ರೆ ಬೆಸ್ಟ್ ಸರ್. ಅದಕ್ಕೆ ರೈತ ಬಂದ್ರೆ ಈ ಪದ್ಧತಿಗಳನ್ನು ಅನುಸರಿಸಿ ಇನ್ನು ನಮ್ಮ ಕೃಷಿ ವಿಷಯದ ರಾಯಚೂರಲ್ಲಿ ಬೇರೆ ಬೇರೆ ಪದ್ಧತಿಗಳನ್ನ ನಾವು ಅಲ್ಲಿ ಮಾಡಿದ್ದೆವು. ಅದರ ಡೆಮೋನ್ಸ್ಟ್ರೇಷನ್ ಪ್ರಾತ್ಯಕ್ಷತೆ ಇದೆ ವಿಶ್ವವಿದ್ಯಾನಿಲಯ ಕೇಂದ್ರದಲ್ಲಿ. ರೈತರು ಅದನ್ನ ಭೇಟಿ ಮಾಡಿ ಮಾಹಿತಿ ಕೂಡ ತೆಗೆದುಕೊಳ್ಬಹುದು. ಈಗ ಕಾಂಪೋಸ್ಟ್ ಗೊಬ್ಬರ ಸುಮಾರು ಈ ಕೊಳತ್ ಮೇಲೆ ಅದಕ್ಕೆ ಕೆಲವೊಂದಿಷ್ಟು ಈ ಕಸಕಡ್ಡಿಗಳಿಗೂ ಕೆಲವೊಂದು ಕೊಳಸ್ತಕ್ಕಂತ ಸೂಕ್ಷ್ಮ ಜೀವಿಗಳು ಸಿಗ್ತಾವ ಅಂತ ಹೇಳ್ತಾರೆ. ಏನೇನು ಸೂಕ್ಷ್ಮ ಜೀವಿಗಳನ್ನ ಹಾಕ್ಬಹುದು ಕೊಳಸಕ್ಕೆ? ಏನಪ್ಪಾ ಅಂತಂದ್ರೆ ನಾವು ಬರೀ ನಾವು ಅಷ್ಟೇ ಸಾವಯವ ಗೊಬ್ಬರ ಹಾಕಿದ್ರೆ ನಡೆಯುದಿಲ್ಲ. ಇದು ಬರೀ ಕೇವಲ ಈ ಮೆಥಡ್ ಮಾಡಿದ ಅಷ್ಟೇ, ಕೆಲವೊಂದು ಸೂಕ್ಷ್ಮ ನೀವು ಹೇಳಂಗೆ ಸೂಕ್ಷ್ಮ ಜೀವಗಳನ್ನ ಹಾಕ್ಬೇಕಾಗ್ತದೆ. ವೇಸ್ಟ್ ಕಾಂಪೋಸರ್ ಅನ್ನು ಹಾಕೋದ್ರಿಂದ ಈ ಕಸ ಕಡ್ಡಿಗಳು ಬೇಗ ಕೊಳಿತಾವ ಅಂತ ಹೇಳ್ತಾರೆ ವೇಸ್ಟ್ ಕಾಂಪೋಸರ್. ಈಗ ಇತ್ತೀಚಿಗೆ ವೇಸ್ಟ್ ಕಾಂಪೋಸ್ ಬಹಳಷ್ಟು ಡಿಮಾಂಡ್ ಬಂದಿದೆ, ಎಲ್ಲ ಬೇರೆ ಕಡೆ ಬಂದಿದೆ, ರೈತರು ಅದನ್ನು ಡೈರೆಕ್ಟ್ ಆಗಿ ಸಿಂಪಡಣೆ ಮಾಡ್ತಾ ಇದಾರೆ. ಕಸ ಈಗ ಎಲ್ಲಿತ್ತಂದ್ರೆ ಕಬ್ಬಿನ ಸಿಪ್ಪೆ ಮೇಲೆ ಎಲ್ಲ ಕಬ್ಬಿನ ಸಾಲಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಕೊಳಿತದ ಬೇಗ ಅಂತ ಹೇಳ್ತದ ರೈತರು. ಅಷ್ಟೇ ಅಲ್ಲ, ನೀವು ಹೇಳಂಗೆ ಈ ಕೆಲವೊಂದು ಬೆಳೆಗಳು ಕೂಡ ಡೈರೆಕ್ಟ್ ಆಗಿ ಸಿಂಪಡಣೆ ಮಾಡ್ತಾ ಇದಾರೆ. ಏಕೆಂದ್ರಪ್ಪ ಅದರಲ್ಲಿ ಸೂಕ್ಷ್ಮ ಜೀವಗಳಿಗೆ ಇರೋದ್ರಿಂದ ಅದು ಬೇಗನೆ ಒಂದು ಬರೀ ಗೊಬ್ಬರಕ್ಕೆ ಅಷ್ಟೇ ಅಂತಲ್ಲ, ಕೆಲವೊಂದು ರೋಗ ಕೀಟಗಳ ಬಾಧೆ ಕೂಡ ಕಡಿಮೆ ಮಾಡ್ತಾ ಇದೆ. ಅದಕ್ಕೆ ಈಗ ರೈತ ಬಾಂಧವರು ಕೆಲವೊಂದು ಟ್ರೈಕೋಡಮ ಯುರಿಡಿ ಇದೆ, ಫ್ಲೋಟಸ್ ಅಂತಿದೆ, ಈ ಕಾಂಪೋಸ್ಟ್ ಕಲ್ಚರ್ ಅಂತ ಇದೆ ಫ್ಲೋಟಸ್, ಇವುಗಳನ್ನ ನಾವು ಬಳಕೆ ಮಾಡೋದ್ರಿಂದ ನಾವು ಏನ್ ಮಾಡಬಹುದು, ಈ ಕೃಷಿ ತ್ಯಾಜ್ಯಗಳನ್ನು ಬೇಗನೆ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಈ ಕೆಲವೊಂದು ನೋಡಿ ಕಬ್ಬಿನಲ್ಲಿ ಏನಾಗ್ತದೆ, ಕಬ್ಬಿನಲ್ಲಿ ರೈತರು ಕಬ್ಬಿನ ರವದಿ ಎಲ್ಲ ಸುಟ್ಟು ಬಿಡ್ತಾರೆ. ಅದ್ರ ಬದಲಾಗಿ ಕಬ್ಬಿನ ರವದಿ ಪೂರ್ತಿ ಹಾಕಿಲ್ಲ ಅಂದ್ರು ಸಾಲು ಬಿಟ್ಟು ಸಾಲು, ಒಂದ್ ಸಾಲ ರವದಿ ಹಾಕಿ ಇನ್ನೊಂದ್ ಸಾಲ ಬಿಟ್ರೆ ರವದಿ ಹಾಕದಲ್ಲಿ ಈ ಟ್ರೈಕೋಡಮ್ ಎರಡಿ ಆಗ್ಲಿ ಲ್ಯೂರೋಟಸ್ ಆಗ್ಲಿ ಇವನ್ನ ಸಗಣಿ ರಾಡಿಯಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿದಾಗ ಬೇಗನೆ ಕಳಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ರೈತರು ಈ ಸೂಪರ್ ಫಾಸ್ಫೇಟ್ ಅನ್ನ ಹಾಕೋದ್ರಿಂದನು ಬೇಗ ಕೊಳಿತಾವ ಅಂತ ಹೇಳ್ತಾರೆ. ಈಗ ನಾವು ಆದಷ್ಟು ಈಗ ಎನ್ರಿಚ್ಮೆಂಟ್ ಮಾಡ್ಲಿಕ್ಕೆ ಈ ಕಾಂಪೋಸ್ಟ್ ಅನ್ನು ನಾವು ಸೂಪರ್ ಫಾಸ್ಫೇಟ್ ಅಥವಾ ಬೋನ್ ಮೀಲ್ ಅಂತಿದೆ, ಆಮೇಲೆ ಯೂರಿಯಾ ಕೂಡ ನಾವು ಹಾಕಿ ನಾವು ಬೇಗನೆ ನಾವು ಕಳಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅದ್ರ ಜೊತೆಗೆ ಈ ಕಾಂಪೋಸ್ಟ್ ಅಲ್ಲಿ ಏನಿರ್ತಪ್ಪ ಅಂದ್ರೆ ರಂಜಕ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ. ಒಂದು ಟನ್ ವೇಸ್ಟ್ ಅಲ್ಲಿ ಕೇವಲ ಒಂದು 1.5 kg ಅಷ್ಟೇ ಇರ್ತದೆ. ಈಗ ರಂಜಕ ಪ್ರಮಾಣ ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದ್ರೆ ನಾವು ರಾಕ್ ಫಾಸ್ಫೇಟ್ ಆಗ್ಲಿ ಸೂಪರ್ ಫಾಸ್ಫೇಟ್ ಆಗ್ಲಿ ಬೋನ್ ಮೀಲ್ ಆಗ್ಲಿ ಅಂತವನ್ನ ನಾವು ಮಿಶ್ರಣ ಮಾಡಬಹುದು. ಅದೇ ರೀತಿ ಪಿ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಿದೆ, ಅಂದ್ರೆ ರಂಜಕ ಕರಗಿಸುವ ಗೊಬ್ಬರ ಇದೆ, ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಇದೆ, ಅಜೋಸ್ಪೈರಮ್ ಇದೆ, ಅಜಿಟೋಬ್ಯಾಕ್ಟರ್ ಇವೆ, ಇವೆಲ್ಲ ಒಂದು ನಾವು ಬ್ಯಾಸಿಲಸ್ ಇದೆ, ಸ್ಯೂಡೋಮಾನಸ್ ಇದೆ, ಇವೆಲ್ಲ ಸೂಕ್ಷ್ಮ ಜೀವಿಗಳ ಒಂದು ಕನ್ಸಾರ್ಷಿಯ ಅಂತಿದೆ. ಇದರ ಮಿಶ್ರಣವಾಗಿರುವಂತ ಒಂದು ಪ್ರೊಡಕ್ಟ್ ಇದೆ. ಅವನ್ನ ಬಳಕೆ ಮಾಡೋದ್ರೆ ಏನಾಗ್ತದೆ, ನಾವು ಬೇಗನೆ ಈ ಕಾಂಪೋಸ್ಟ್ ಅನ್ನು ಉತ್ಕೃಷ್ಟವಾದ ಕಾಂಪೋಸ್ಟ್, ಯಾಕಂದ್ರೆ ಅಲ್ಲಿ ಇರತಕ್ಕಂತ ಪೋಷಕಗಳನ್ನು ಇನ್ನಷ್ಟು ಎನ್ರಿಚ್ ಮಾಡಿ ನಾವು ಕಾಂಪೋಸ್ಟ್ ಅನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ. ಈಗ ಕಾಂಪೋಸ್ಟ್ ಒಳ್ಳೆ ಕೊಳತಂತ ಅಥವಾ ಕಳತಂತ ಕಾಂಪೋಸ್ಟ್ ಗೊಬ್ಬರ, ಅದರದ ಗುಣಧರ್ಮಗಳು ಏನೇನಿರ್ತವೆ, ಅದರದ ರಾಸಾಯನಿಕ ಗುಣಧರ್ಮ ಇರಬಹುದು, ಅದರದ ಭೌತಿಕ ಗುಣಧರ್ಮಗಳು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ. ಈಗ ಕಾಂಪೋಸ್ಟ್ ಅಲ್ಲಿ ನೋಡ್ರಿ, ನಾವು ಕೇವಲ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಏನಾಗ್ತದೆ, ನಾವು ಹಾಕದ ಗೊಬ್ಬರ ಸಂಪೂರ್ಣವಾಗಿ ಉಪಯೋಗ ಆಗ್ತದೆ. ಆದರೆ ಈ ನಾವು ಈ ಕಾಂಪೋಸ್ಟ್ ಅನ್ನು ಹಾಕಿದಾಗ ಏನಾಗ್ತದೆ, ಮಣ್ಣಿನಲ್ಲಿ ಭೌತಿಕ ಗುಣಧರ್ಮ ಬದಲಾವಣೆ ಆಗ್ತದೆ, ರಾಸಾಯನಿಕ ಗುಣಧರ್ಮ ಬದಲಾವಣೆ ಆಗ್ತದೆ, ಮತ್ತು ಜೈವಿಕ ಗುಣಧರ್ಮ ಬದಲಾವಣೆ ಆಗ್ತದೆ. ಏನಪ್ಪಾ ಅಂತಂದ್ರೆ, ಭೌತಿಕ ಅಂತಂದ್ರೆ ಮಣ್ಣಿನ ಒಂದು ಕಣಗಳ ರಚನೆ ಆಗಲಿ, ಮತ್ತ ನೀರು ಹಿಡಿತೊಳಕುವ ಶಕ್ತಿ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಪೋರಸ್ ಅಂದ್ರೆ ಪದರ ಪದರ ಮಾಡೋದ್ರಿಂದ ಕಣಗಳ ರಚನೆ ಚೆನ್ನಾಗೋದ್ರಿಂದ ಬಹಳ ದಿನವರೆಗೆ ನೀರು ಹಿಡಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ಏನಾಗ್ತದೆ, ಮಣ್ಣಿನಲ್ಲಿರ್ತಕ್ಕಂತ ಪಿ ಎಚ್ ಅನ್ನು ಬ್ಯಾಲೆನ್ಸ್ ಮಾಡ್ತದೆ. ಅಕಸ್ಮಾತ್ ಪಿ ಎಚ್ ಅಂದ್ರೆ ನಾವು ರಸಸಾರ ಅಂತೀವಲ್ಲ, ಅದನ್ನ ಕಡಿಮೆ ಇದ್ರೆ ಹೆಚ್ಚಿಗೆ ಮಾಡ್ತದೆ, ಹೆಚ್ಚಿಗಿದ್ರೆ ಕಡಿಮೆ ಮಾಡ್ತದೆ, ಅಂದ್ರೆ ಬ್ಯಾಲೆನ್ಸ್ ಆಗಿ ಬಫರ್ ಆಗಿ ನಿರ್ವಹಣೆ ಮಾಡ್ತದೆ. ಮತ್ತು ಈ ಮಣ್ಣಿನಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ ಬಲ್ಕ್ ಡೆನ್ಸಿಟಿ ಅಂತ ನಾವು ಬ್ಯಾಲೆನ್ಸ್ ಅದನ್ನ ನಾವು ಕೂಡ ಅದು ನಿರ್ವಹಣೆ ಮಾಡ್ತದೆ. ಮತ್ತೆ ಇನ್ನೇನಪ್ಪ ಅಂತಂದ್ರೆ, ಈ ಮಣ್ಣು ಮತ್ತು ನೀರು ಹರಿಲಾರ್ದಂಗೆ ಅಂದ್ರೆ ಏನಂತೇವಲ್ಲ ಎರೋಜನ್ ಅಂತೇವೆ, ಅನ್ನೋದು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಮಣ್ಣಿನ ಏನಾಗ್ತದಪ್ಪ ಅಂದ್ರೆ, ಈಗ ಟೆಂಪರೇಚರ್ ಏನಾಗ್ತದೆ, ಕೆಲವೊಂದ್ ಕಡೆ ಈ ಒಂದು ತಾಪಮಾನ ಹೆಚ್ಚಿಗೆ ಆದಾಗ ಮಣ್ಣಿನ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತದೆ, ಅವಾಗ ಏನಾಗ್ತದೆ ನಮ್ಮ ಸೂಕ್ಷ್ಮ ಜೀವ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ರೆ ಈ ಕಾಂಪೋಸ್ಟ್ ಅನ್ನು ಹಾಕೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ, ಹೆಚ್ಚಿಗೆ ತಮ್ಮ ಟೆಂಪರೇಚರ್ ಮಾಡ್ಲಾದಂಗ ಆಗೋ ನೋಡ್ಕೊತೇವೆ, ಮತ್ತು ತಾಪಮಾನ ಕಳೆದ ಟೈಮ್ ಕಡಿಮೆ ಇದ್ರು ಕೂಡ ಹೆಚ್ಚಿಗೆ ಮಾಡುವಾಗ ಅದನ್ನ ಬಫರ್ ಆಗಿ ನೋಡ್ಕೊತೇವೆ. ಮತ್ತು ನಮ್ಮ ಮಣ್ಣಿನಲ್ಲಿ ಏನಾಗ್ತದೆ, ಈ ಬೆಳೆಯನ್ನು ಬೆಳೆಯುತ್ತಲ್ಲ, ನಮ್ಮ ಬೆಳೆಗೆ ಏನ್ ಮಾಡ್ತದೆ, ಈ ಹಾರ್ಮೋನುಗಳು ವಿಟಮಿನ್ಸ್ ಮಿನರಲ್ಸ್ ಅದನ್ನ ರಿಲೀಸ್ ಮಾಡೋದ್ರಿಂದ ನಮ್ಮ ಸಸ್ಯಗಳ ಬೇರಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಮತ್ತು ನಾವು ಇದರಿಂದ ಏನಾಗ್ತದೆ, ನೀರು ಮತ್ತು ನೀರು ಕಡಿಮೆ ಇದ್ರು ಕೂಡ ಅದು ನಮ್ಮ ನೀರು ಒದಗಿಸುವ ಹಾಗೆ ನೋಡ್ಕೊಳ್ತದೆ, ಮಾಯಿಶ್ಚರ್ ಅಂತೇವೆ ಅದು. ಮತ್ತು ನಮ್ಮ ಈ ರೀತಿ ಎಲ್ಲಾ ರೀತಿ ಚೆನ್ನಾಗಿ ಆಗಿದ್ರೆ, ಮತ್ತೆ ಮಣ್ಣಿನಲ್ಲಿ ಏನಿರುತ್ತೆ, ಕೆಲವೊಂದು ರೋಗಾಣುಗಳು, ರೋಗ ತರ್ತಕ್ಕಂತ ರೋಗಾಣುಗಳು ಇರ್ತವೆ, ರೋಗಾಣುಗಳನ್ನು ಕೂಡ ಅದು ಕಂಟ್ರೋಲ್ ಮಾಡ್ತದೆ. ಮತ್ತು ನಮ್ಮ ಈ ಒಟ್ಟಾರೆಯಾಗಿ ಏನ್ ಮಾಡ್ತದೆ, ನಮ್ಮ ಬೆಳೆಯ ಬೆಳವಣಿಗೆ ಚೆನ್ನಾಗಿ ಮಾಡ್ತದೆ. ಬೆಳೆ ಚೆನ್ನಾಗಿ ಮಾಡೋದ್ರಿಂದ ಏನಾಗ್ತದೆ, ಒಳ್ಳೆ ಗುಣಮಟ್ಟ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ರಾಸಾಯನಿಕ ಬಂದಾಗ ಈಗಾಗಲೇ ಅದ ನಿಮಗೆ ಪಿ ಎಚ್ ಯು ಸಿ ಅದೆಲ್ಲ ನಾವು ನಿರ್ವಹಣೆ ಮಾಡ್ತದೆ. ಇನ್ನು ನಾವು ಜೈವಿಕ ಬಂದಾಗ, ಜೈವಿಕ ಅಂದ್ರೆ ಏನೇ, ಈ ಮಣ್ಣಿನಲ್ಲಿ ಏನಿರ್ತದೆ, ಕೆಲವೊಂದು ರೋಗ ತರುವಂತ ಜೀವಿಗಳಿರ್ತವೆ, ಮತ್ತು ರೋಗ ಕಂಟ್ರೋಲ್ ಮಾಡುವಂತ ಜೀವಿಗಳು ಕೂಡ ಇರ್ತವೆ. ಈ ಕಾಂಪೋಸ್ಟ್ ಹಾಕೋದ್ರಿಂದ ಏನಾಗ್ತದೆ, ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ರೋಗ ತರುವಂತ ಜೀವಿಗಳನ್ನ ಸಪ್ರೆಸ್ ಮಾಡ್ತದೆ, ಅದರ ಅವಾಗ ಸತ್ತು ಮಾಡ್ತದೆ. ಅದರಿಂದ ನಮಗೆ ನಮ್ಮ ಬೇರುಗಳಲ್ಲಿ ಬರತಕ್ಕಂಥ ರೋಗಗಳನ್ನ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಈಗಾಗಲೇ ಹೇಳಿದೆವು, ನಾವು ಕೆಲವೊಂದು ಅಜೋಸ್ಪೈಲಮ್ ಅಜಿಟೋಬ್ಯಾಕ್ಟರ್ ಅಂತವೆಲ್ಲ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ತದೆ. ಯಾಕಂದ್ರೆ ನಮ್ಮ ಸೂಕ್ಷ್ಮಾಣು ಜೀವಿಗೆ ಏನ್ ಬರ್ತವೆ, ಒಳ್ಳೆ ಆಹಾರ ಬೇಕಾಗ್ತದೆ. ಆಹಾರ ಈ ಕಾಂಪೋಸ್ಟ್ ದೊರೆಯೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗೋದ್ರಿಂದ ಒಳ್ಳೆ ಬೆಳವಣಿಗೆ ನಾವು ಪಡ್ಲಿಕ್ಕೆ ಸಾಧ್ಯ ಇದೆ. ಹಲವಾರು ವೈಜ್ಞಾನಿಕ ಸ್ಟಡಿ ಕೂಡ ಮಾಡಿದ್ದಾರೆ. ಈಗ ಕೆಲವೊಂದು ನಮ್ಮ ಮೆಣಸಿನಕಾಯಿಯಲ್ಲಿ, ಆಮೇಲೆ ಕೆಲವೊಂದು ನಿಮಿಟೋಡ್ಸು, ಇವೆಲ್ಲ ಈ ಒಂದು ಒಳ್ಳೆ ಕಾಂಪೋಸ್ಟ್ ಹಾಕೋದ್ರಿಂದ ಈ ಮೆಣಸಿನಕಾಯಿ ಸೊರಗು ರೋಗ ಆಗ್ಲಿ, ನಿಮಿಟೋಡ್ ಇವೆಲ್ಲ ಕಂಟ್ರೋಲ್ ಆಗಿದ್ದು ಬಹಳಷ್ಟು ವೈಜ್ಞಾನಿಕವಾಗಿ ತಿಳಿದು ಬಂದ್ವಿ. ಈಗ ಮುಖ್ಯವಾಗಿ ಹಳ್ಳಿಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಸರಿಯಾದ ರೀತಿ ಒಳಗ ಅದನ್ನ ಹೆಂಡೆ ಗೊಬ್ಬರ ಅಥವಾ ಮನೆಯಲ್ಲಿ ದನಗಳಿರ್ತಾವೆ ಅಂತಂದ್ರೆ ರೋಡ್ ಸೈಡ್ ಹೋಗದ್ ಬಿಟ್ಟಿರ್ತಾರೆ. ರೋಡ್ ಅಲ್ಲಿ ಹಾಗೆ ಗುಂಟೆ ಗುಂಟೆ ಗುಂಟೆ ಹಾಕಿ ದೊಡ್ಡ ದೊಡ್ಡ ಕುಟ್ರಿ ಕುಟ್ರಿ ಹಾಕಿರ್ತಾರೆ. ಅದು ಎಲ್ಲ ಗಾಳಿಗೆ, ಬಿಸಿಲಿಗೆ, ಮಳೆಗೆ, ಎಲ್ಲದರಲ್ಲಿ ಆ ಪೋಷಕಾಂಶಗಳು ಏನೇನೋ ಹಾಳಾಗಿ ಹೋಗುವ ಸಾಧ್ಯತೆಗಳಿರ್ತವೆ. ಇದು ಹೇಗಂತೀರಿ, ಇಲ್ಲಿ ಏನ್ ಯಾವ ರೀತಿ ಮಾಡ್ಬೇಕು ನಮ್ಮ ರೈತರು? ಬಹಳಷ್ಟು ಗೊಬ್ಬರ ಅದು ಬಹಳಷ್ಟು ಒಂದು ಮಹತ್ವವನ್ನು ಪಡೆದಿದೆ. ಕಾಂಪೋಸ್ಟ್ ಇರ್ಬೋದು, ತಿಪ್ಪೆ ಗೊಬ್ಬರ ಇರ್ಬೋದು. ಈಗ ರೈತ ಬಾಂಧವರು ಆದಷ್ಟು ಎತ್ತರ ಪ್ರದೇಶ ಈ ಒಂದು ತಿಪ್ಪೆ ಗೊಬ್ಬರವನ್ನು ಹಾಕ್ಬೇಕು. ಈಗ ಸಾಮಾನ್ಯವಾಗಿ ಮಾಡ್ತಾರೆ, ಎಲ್ಲೋ ಸರ್ಕಾರ ಜಾಗ ಇರ್ತಾ ಅಲ್ಲಿ ತಂದೆಲ್ಲ ಒಗದ್ಬಿಡ್ತಾರೆ ಅಲ್ಲೆಲ್ಲ ಬಿಡ್ತಾರೆ. ಅದನ್ನ ನಾವು ಅದೇ ಈಗಾಗಲೇ ಆದ್ರೆ ಹಾರುವ ತಿಪ್ಪೆ ಗೊಬ್ಬರ ತೇಲುವ ತಿಪ್ಪೆ ಗೊಬ್ಬರ ಅಂತ ಹೇಳಿದೆವಲ್ಲ, ತಿಪ್ಪೆ ತೇಲ್ ಹೋಗ್ತಿರ್ತಾವ, ನೀರಲ್ಲಿ ತೇಲ್ತಿರ್ತಾವೆ. ಅವ್ರ ಗೊಬ್ಬರ ಬೇರೆ, ಅವ್ರ ತಿಪ್ಪೆ ಗೊಬ್ಬರಕ್ಕೆ ಹೋಗ್ಬಿಟ್ಟಿರ್ತಾವ ತಿಪ್ಪೆ. ಆದಷ್ಟು ರೈತ ಬಾಂಧವರು ಒಂದು ಈ ಸಿಮೆಂಟ್ ಏನಿರ್ತಾವ, ಇಟ್ಟಂಗಿ ಇರ್ತಾವಲ್ಲ, ಒಂದು ಇಟ್ಟಂಗಿ ಇಟ್ಟುಕೊಂಡು ತಮ್ಮ ಜಾಗದಲ್ಲಿ ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ಕೋಬೇಕು. ಮೇಲೆ ಏನಾದ್ರೂ ಆದಷ್ಟು ಸ್ವಲ್ಪ ಗಿಡ ಇದ್ರೆ ಚೆನ್ನಾಗಿ, ಗಿಡದ ಕೆಳಗಡೆ ಮಾಡಿದಾಗ ಹೆಚ್ಚಿಗೆ ತಾಪಮಾನ ಕೂಡ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ರೈತರು ಅಕಸ್ಮಾತ್ ಇವೆಲ್ಲ ಮಾಡಿದ್ರು ಕೂಡ ಮುಂದೆ ತಮ್ಮ ಏನ್ ತಿಪ್ಪೆ ಗೊಬ್ಬರ ತಮ್ಮ ಹೊಲಕ್ಕೆ ಹಾಕ್ತಾ ಇರ್ತಾರ ಅದನ್ನ ನೇರವಾಗಿ ಅದನ್ನ ಹಾಕ್ಬಾರ್ದು. ಅದನ್ನ ಏನ್ ಮಾಡ್ಬೇಕು, ಒಂದು ಗಿಡದ ಕೆಳಗಡೆ ಒಂದು ಚಕ್ರಿ ಗಾಡಿ ತಿಪ್ಪೆ ಗೊಬ್ಬರ ಚಕ್ರಿ ಗಾಡಿ ಹಾಕ್ಬೇಕು. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕಿಷ್ಟು ನೀರ್ ಹೊಡಿಬೇಕು. ತಂಪ ಅಂದ್ರೆ ತಾಪಮಾನ ಕಡಿಮೆ ಆಗ್ಬೇಕು, ಹೀಟ್ ಕಡಿಮೆ ಮಾಡ್ಬೇಕು. ಇಷ್ಟು ನೀರ್ ಹೊಡೆದಾಗ ತಂಪಾಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಈ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿದೆ ನಿಮ್ಗೆ, ಒಂದು ಟನ್ ಗೆ ಒಂದು ಕೆಜಿ ಕಾಂಪೋಸ್ಟ್ ಕಲ್ಚರ್ ಆಗ್ಲಿ, ಆಮೇಲೆ ಈ ಟ್ರೈಕೋಡಮ್ಮ ಸ್ಪೀಸೀಸ್ ಇಲ್ಲ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಕನ್ಸೋರ್ಸಿಯಂ ಅಂತ ಸಿಗ್ತದೆ ತಿಪ್ಪೆ ಗೊಬ್ಬರಕ್ಕೆ, ಒಂದ್ ಕೆಜಿಯಷ್ಟು ಮಿಶ್ರಣ ಮಾಡಿ ಒಂದು ವಾರ ಅಥವಾ 15 ದಿವಸ ಇಡ್ಬೇಕು. ಇಟ್ಟು ಎಲ್ಲ ಮಿಕ್ಸ್ ಸರಿಯಾಗಿ ಮಿಕ್ಸರ್ ಮಾಡಿದ್ಮೇಲೆ ನಾವೇನ್ ತಿಪ್ಪೆ ಗೊಬ್ಬರ ಹಾಕ್ಬೇಕಂತೀವಿ ಅದರಲ್ಲಿ ಎಲ್ಲ ಕಡೆ ಸಂಪೂರ್ಣ ಮಿಶ್ರಣ ಮಾಡಿಕೊಂಡು ನಾವು ಭೂಮಿಗೆ ಹಾಕ್ಬೇಕು. ಅವಾಗ ಏನಾಗ್ತದೆ, ಅದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಜಾಸ್ತಿ ಆಗಿ ಒಂದು ಇದಾಗ್ತದೆ. ಮತ್ತೆ ಇನ್ನು ರೈತ ಬಂದ್ರೆ ಈಗ ಯುಗಾದಿ ಹಬ್ಬ ಬಂದಿದೆ, ಬಹಳ ದಿನವರೆಗೆ ಹಂಗೆ ಇಟ್ಟು ಬಿಡ್ತಾರೆ. ಹೌದು, ಹಾಗೆ ಭೂಮಿಯಲ್ಲ ಬಿಟ್ಟಿರ್ತಾರೆ, ಹೋಗಿ ಹಾಗೆ ಬಿಟ್ಟಿರ್ತಾರೆ. ಆದಷ್ಟು ಬೇಗನೆ ಮಿಶ್ರಣ ಮಾಡಿದಾಗ ಏನಕ್ಕೂ ಅದು ಉಪಯೋಗ ಆಗ್ತದೆ. ಮಳಿ ಬಂತಂದ್ರೆ ಏನಾಗ್ತದೆ, ಅದೆಲ್ಲ ತೇಲಿ ಹೋಗ್ತದೆ. ಅದ್ರ ಬದಲಾಗಿ ಸ್ವಲ್ಪ ಮಿಶ್ರಣ ಮಾಡ್ಬೇಕು. ಮಿಶ್ರಣ ಮಾಡೋಕ್ಕಿಂತ ಮುಂಚೆ ಅದ್ರಲ್ಲಿ ಏನಾದ್ರೂ ಹೊಂಗೆ ಎಲೆ ಸಿಗ್ತದೆ, ಹೊಂಗೆ ಎಲೆಗಳು ಹಾಕ್ಲಿ, ಬೇವಿನ ಎಲೆ ಪುಡಿಗಳನ್ನ ಹಾಕ್ಬೇಕು. ಹೀಗೆ ಹಾಕಿದ್ರೆ ಉತ್ಕೃಷ್ಟವಾದ ಒಂದು ಗೊಬ್ಬರವನ್ನು ನಮ್ಮ ಭೂಮಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ನೋಡ್ರಿ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ, ಇತ್ತೀಚೆಗೆ ಪೋಷಕಾಂಶಗಳ ಒಂದು ಮಹತ್ವ ಸಾಕಷ್ಟು ಇದೆ. ರೈತರು ಸರ್ಕಾರಿ ಗೊಬ್ಬರ ನೋಡ್ರಿ ಬಹಳಷ್ಟು, ಒಂದ್ ಚೀಲ ಯೂರಿಯಾ ಇರ್ಬೋದು, ಒಂದ್ ಚೀಲ ಡಿಎಪಿ ತಗೋಬೇಕಾರೆ 2,000 ತನ ರೇಟ್ ಹೋಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಕಾಂಪೋಸ್ಟ್ ಗೊಬ್ಬರ, ಏನು ಸಾವಯವ ವಸ್ತುಗಳು ಬರ್ತವೆ, ಸಸ್ಯದ ಪಳಿವಳಿಕೆಗಳು ಬರ್ತವೆ, ಅವುಗಳನ್ನ ಸಮರ್ಥ ರೀತಿ ಒಳಗೆ ಬರ್ಕೊಂಡು ಗಂಜಲ ಹೆಂಡಿಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಈ ಸಾವಯವ ಗೊಬ್ಬರವನ್ನ ಮಾಡ್ಕೊಂಡ್ಬಿಟ್ಟು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡಿ ಬಳಕೆ ಮಾಡಿದಾದ್ರೆ ಖಂಡಿತ ನೀವ್ ಹೇಳಿದಂಗೆ ರೈತರಿಗೆ ಬಹಳಷ್ಟು ಪ್ರಯೋಜನ ಆಗತ್ತೆ. ರೈತರು ಇಂತ ವಿಚಾರವನ್ನ ಗಮನಿಸಿದೆ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುರೇ, ಇದುವರೆಗೂ ಸುಧಾರಿತ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಪದ್ಧತಿ ಮತ್ತು ಸಾವಯವ ಗೊಬ್ಬರಗಳ ಸಂರಕ್ಷಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಬನ್ನಿ ರೈತ ಬಂಧುರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಬೇಸಿಗೆ ಬಿಸಿಲು ಹೆಚ್ಚಿರುವುದರಿಂದ ಹಾಗೂ ನೀರು ಆವಿಯಾಗುವಿಕೆ ಹೆಚ್ಚಿರುವುದರಿಂದ ಭೂಮಿಯನ್ನು ಉಳುಮೆ ಮತ್ತು ಹಂಟೆ ಹಾಯಿಸುವುದರಿಂದ ನೀರಿನ ಸಂರಕ್ಷಣೆ ಮಾಡ್ಬೋದು. ಜೊತೆಗೆ ಸಾವಯವ ವಸ್ತುಗಳನ್ನು ಹೊದಿಕೆಯಾಗಿ ಹರಡೋದರಿಂದ ನೀರಿನ ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಮಣ್ಣಿನಲ್ಲಿರುವ ತೇವಾಂಶವನ್ನು ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಈಗ ಸದ್ಯದಲ್ಲಿ ಮಾಡಬೇಕು. ಇದರಿಂದ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಈ ಸಮಯದಲ್ಲಿ ಹೆಚ್ಚಾಗ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ರೈತ ಬಾಂಧವರು 5% ಬೋರಾನನ್ನು ಹಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು.

ತಾಯಿ ನೆನಬೇಕು ಮಗಳ ಮಳೆ ರಾಯನ ಗುಡುಗುಡಿಗೊಬ್ಬು ಸಿದ್ಧನ ನೆನಬೇಕು ಮನೆ ಮನೆಗೊಬ್ಬು ಮನರನ ಗುಡುಗುಡಿಗೊಬ್ಬ ಸಿದ್ಧನ ನೆನಬೇಕು ಮನೆ ಮನೆಗೊಬ್ಬು ಮನರನ ಗುಡುಗುಡಿಗೊಬ್ಬ ಸಿದ್ಧನ ನೆನಬೇಕು ಮನೆ ಮನೆಗೊಬ್ಬ ಮನರನ ಮನೆ ಮನೆಗೊಬ್ಬ ಮನರ ನೆನಬೇಕು ಮತ್ತೆ ಹರನ ನೆನಲಯ್ಯ ಮನೆ ಮನೆಗೊಬ್ಬ ಮನರ ನೆನಬೇಕು ಮತ್ತೆ ಹರನ ನೆನಲಯ್ಯ ಮನೆ ಮನೆಗೊಬ್ಬು ಮನರ ನೆನಬೇಕು ಮತ್ತೆ ಹರನ ನೆನಲಯ್ಯ ಮನೆ ಮನೆಗೊಬ್ಬ ಮನರ ನೆನಬೇಕು ಮತ್ತೆ ಹರನ ನೆನಲಯ್ಯ ಸುತ್ತಿ ಬರುವ ಸೂರ್ಯನ ನೆನಬೇಕು ನತ್ತೆ ಮಗಳು ಚಂದ್ರನ ಸುತ್ತಿ ಬರುವ ಸೂರ್ಯನ ನೆನಬೇಕು ನತ್ತೆ ಮಗಳು ಚಂದ್ರನ ಸುತ್ತೆ ಬರುವ ಸೂರ್ಯನ ನೆನಬೇಕು ನತ್ತೆ ಮ್ಯಾಗಳು ಚಂದ್ರನ ಸುತ್ತೆ ಬರುವ ಸೂರ್ಯನ ನೆನಬೇಕು ನತ್ತೆ ಮ್ಯಾಗಳ ಚಂದ್ರನ ಮತ್ತೆ ಬರುವ ಚಂದ್ರನ ನೆನಬೇಕು ಮತ್ತೆ ಹರನ ನೆನಲಯ್ಯ ಮತ್ತೆ ಮ್ಯಾಗಳ ಚಂದ್ರನ ನೆನಬೇಕು ಮತ್ತೆ ಯಾರನ ನೆನಲಯ್ಯ ಸರ್ಮಾನೆ ಸರೋದರನ ನೆನಬೇಕು ನರ್ಮನ ಜೋಡಿನ ಗೆಳೆಯನ ಸರ್ಮಾನೆ ಸರೋದರನ ನೆನಬೇಕು ನರ್ಮನ ಜೋಡಿನ ಗೆಳೆಯನ ಸರ್ಮಾನೆ ಸರೋದರನ ನೆನಬೇಕು ಮತ್ತೆ ಯರನ ನೆನಲಯ್ಯ ಸರ್ಮಾನೆ ಸರೋದರನ ನೆನಬೇಕು ಮತ್ತೆ ಯರನ ನೆನಲಯ್ಯ ಡೊಳ್ಳ ಹೊಡಿಯ ಭೀಮಣ್ಣ ನೆನಬೇಕು ಡೊಳ್ಳಿನ ಮೇಲೆ ಬಳ್ಳು ರಾಯನ ಡೊಳ್ಳ ಹೊಡಿಯ ಭೀಮಣ್ಣ ನೆನಬೇಕು ಡೊಳ್ಳಿನ ಮೇಲೆ ಬಳ್ಳು ರಾಯನ ಡೊಳ್ಳ ಹೊಡಿಯ ಭೀಮಣ್ಣ ನೆನಬೇಕು ಡೊಳ್ಳಿನ ಮೇಲೆ ಬಳ್ಳು ರಾಯನ ಡೊಳ್ಳ ಹೊಡಿಯ ಭೀಮಣ್ಣ ನೆನಬೇಕು ಡೊಳ್ಳಿನ ಮೇಲೆ ಬಳ್ಳು ರಾಯನ ಡೊಳ್ಳಿನ ಮೇಲೆ ಬಳ್ಳು ರಾಯನ ನೆನಬೇಕು ಮತ್ತೆ ಹರನ ನೆನಲಯ್ಯ ಡೊಳ್ಳಿನ ಮೇಲೆ ಬಳ್ಳು ರಾಯನ ನೆನಬೇಕು ಮತ್ತೆ ಯಾರನ್ನ ನೆನಲಯ್ಯ ಡೊಳ್ಳ ಭೀಮಣ್ಣ ಡೊಳ್ಳ ಬಡದಾರೆ ಡೊಳ್ಳೆ ಬಾಕಾಲೆ ಸರಳವ ಡೊಳ್ಳ ಭೀಮಣ್ಣ ಡೊಳ್ಳ ಬಡದಾರೆ ಡೊಳ್ಳಿನ ಬಾಕಾಲೆ ಸರಳವ ಡೊಳ್ಳ ಭೀಮಣ್ಣ ಡೊಳ್ಳ ಬಡದರೆ ಡೊಳ್ಳೆ ಬಾಕಾರೆ ಸರಳವ ಡೊಳ್ಳ ಭೀಮಣ್ಣ ಡೊಳ್ಳ ಬಡದರೆ ಡೊಳ್ಳಿನ ಬಾಕಾರೆ ಸರಳವ ಸಗ್ಗದ ಭೀಮಣ್ಣ ಜಗ್ಗೆ ಬಡದರೆ ಸಗದ ಬಾಕಾರೆ ಸರದವ ಸಗದ ಭೀಮಣ್ಣ ಸಗ್ಗೆ ಬಡದರೆ ಸಗದ ಬಾಕಾರೆ ಸರದವ ಸಗದ ಭೀಮಣ್ಣ ಜಗ್ಗೆ ಬಡದರೆ ಸಗದ ಬಾಕಾರೆ ಸರದವ ಸಗದ ಭೀಮಣ್ಣ ಜಗ್ಗೆ ಬಡದರೆ ಸಗದ ಬಾಕಾರೆ ಸರದವ ತಳಕೆಜರಾಯ ತಳ ಬಡದರೆ ತಳ ತಳಂತ ಮಿಂಚಾವ ತಳಕೆಜರಾಯ ತಳ ಬಡದರೆ ತಳ ತಳಂತ ಮಿಂಚಾವ ತಳಕೆಜರಾಯ ತಳ ಬಡದರೆ ತಳ ತಳಂತ ಮಿಂಚಾವ ತಳಕೆಜರಾಯ ತಳ ಬಡದರೆ ತಳ ತಳಂತ ಮಿಂಚಾವ ಪಿಳಂಗೆ ಸರೋದಾರ ಪಿಳಂಗೆ ಹಾಕಿದಾರೆ ನಾಗೇಂದ್ರ ನೆನೋದಾಡನ ಪಿಳಂಗೆ ಸರೋದಾರ ಪಿಳಂಗೆ ಓದಿದಾರೆ ನಾಗೇಂದ್ರ ನೆನೋದಾಡನ ಪಿಳಂಗೆ ಸರೋದಾರ ಪಿಳಂಗೆ